ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ. ಕುರಿತಾದ ಸರಣಿ ಕಾರ್ಯಕ್ರಮ ಮಣ್ಣಿನ ಜೀವ ಸಂಕುಲಕ್ಕೆ ಶೇಷ ಮಣ್ಣಿನ ಜೀವ ಸಂಕುಲಕ್ಕೆ ಶೇಷ ಕೇಳಿ ಕಾರ್ಯಕ್ರಮ ರೈತನ ಸಂಪತ್ತು ರೈತನ ಸಂಪತ್ತು ರೈತನ ಸಂಪತ್ತು ರೈತನ ಸಂಪತ್ತು ಆಗಿದೆ ಎತ್ತು ರೈತನ ಸಂಪತ್ತು ಆಗಿದೆ ಎತ್ತು ರೈತನ ಸಂಪತ್ತು ಎತ್ತುಗಳೇ ರೈತನ ಜೀವ ಜಗತ್ತು ಎತ್ತುಗಳೇ ರೈತನ ಜೀವ ಜಗತ್ತು ಉಳಿತೋಣ ಎತ್ತುಗಳ ಕೃಷಿ ಸಂಸ್ಕೃತಿ ಉಳಿತೋಣ ಎತ್ತುಗಳ ಕೃಷಿ ಸಂಸ್ಕೃತಿ ತಪ್ಪಿಸೋಣ ಭೂಮಿ ತಾಯ ಮೇಲಿನ ವಿಕೃತಿ ತಪ್ಪಿಸೋಣ ಭೂಮಿ ತಾಯ ಮೇಲಿನ ವಿಕೃತಿ ತಪ್ಪಿಸೋಣ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಎತ್ತುಗಳ ಸಾಕಾಣಿಕೆ ಕುರಿತಾದ ವಿಶೇಷ ಸರಣಿ ಕಾರ್ಯಕ್ರಮ ರೈತನ ಸಂಪತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಎತ್ತುಗಳ ಪ್ರಸ್ತುತತೆ ಈ ಕುರಿತಂತೆ ಡಾಕ್ಟರ್ ಆರ್ ವಿ ರಾಘವ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಡಾಕ್ಟರ್ ರಾಘವ ಅವರೇ ನಮಸ್ಕಾರ. ನಮಸ್ಕಾರ ಕೃಷ್ಣಮೂರ್ತಿ ಅವರು. ತಾವು ಇವತ್ತಿನ ದಿವಸ ಕೃಷಿಯಲ್ಲಿ ಎತ್ತುಗಳ ಪ್ರಸ್ತುತತೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗ್ಬಹುದು ಕೃಷ್ಣಮೂರ್ತಿ. ರೈತರು ಯಾವುದೇ ಕೃಷಿ ಪದ್ಧತಿಯು ಲಾಭದಾಯಕವಾಗಿದ್ದರೆ ಖಂಡಿತ ಮಾಡ್ತಾರೆ ಅಂತ ಬಹಳಷ್ಟು ರೈತರು ನಮ್ಮ ಹತ್ರ ಹೇಳ್ತಾ ಇರ್ತಾರೆ. ಇತ್ತೀಚೆಗೆ ಎತ್ತುಗಳನ್ನು ಸಾಕುವ ರೈತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹಾಗಾಗಿ ಅಲ್ಲಿ ಇಲ್ಲಿ ಕೇಳ್ತಾ ಬರ್ತಾ ಇದೆ. ಯಾಕೆ ಇದೇನು ಲಾಭದಾಯಕ ಇಲ್ವಾ, ಏನು ಸಮಸ್ಯೆಗಳಿಂದ ರೈತ ಎತ್ತು ಸಾಕಣೆಯಿಂದ ವಿಮುಖನಾಗ್ತಾ ಇದ್ದಾನೆ ಅಂತ ಯೋಚಿಸಬೇಕಾಗುತ್ತೆ. ರೈತರೇ, ತಮಗೆ ಗೊತ್ತು, ತಮ್ಮ ಸಮಸ್ಯೆಗಳ ಆಳ ಅಗಲಾದ ಅರಿವು ನಿಮಗೆ ತುಂಬಾ ಚೆನ್ನಾಗಿದೆ. ನಾವು ಇದರ ಬಗ್ಗೆ ಹೆಚ್ಚು ಹೆಚ್ಚು ನಿಮಗೆ ಹೇಳೋದಕ್ಕಿಂತ ಮುಖ್ಯವಾಗಿ ನೀವು ಈ ಕಾರ್ಯಕ್ರಮ ಕೇಳಿದಾಗಲೆಲ್ಲ ತಾವು ದಯಮಾಡಿ ಪ್ರತಿಕ್ರಿಯೆಯನ್ನು ಪತ್ರದ ಮೂಲಕ ಕೃಷಿ ರಂಗ ವಿಭಾಗಕ್ಕೆ ಕಳಿಸಿಕೊಟ್ಟಲ್ಲಿ ಅಥವಾ ತಿಳಿಸಿದಲ್ಲಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗುತ್ತೆ ಅಂತ ಅನಿಸುತ್ತೆ. ಮತ್ತೆ ಕೃಷಿ ರಂಗ ವಿಭಾಗದ ಶ್ರಮ ಸಾರ್ಥಕ ಆಗುತ್ತೆ. ನಿಮ್ಮಗಳ ಸಕ್ರಿಯ ಭಾಗವಹಿಸಿಕೆ ಎತ್ತುಗಳನ್ನು ಉಳಿಸಿ ಬೆಳೆಸಿ ಸಂರಕ್ಷಿಸುವಲ್ಲಿ ಒಂದು ಜನಾಂದೋಲನಕ್ಕೆ ನಾಂದಿಯಾದರೂ ಆಗಬಹುದೇನೋ. ಹಾಗಾಗಿ ದಯಮಾಡಿ ಪ್ರತಿ ಶುಕ್ರವಾರ ಕೇಳಿ ಕಾರ್ಯಕ್ರಮನ, ತಮಗೆ ಅನಿಸಿದ್ದನ್ನ ತಿಳಿಸಿ. ಇನ್ನು ಸರಣಿ ಕಾರ್ಯಕ್ರಮದ ಮೊದಲ ಕಂತು ಕೃಷಿಯಲ್ಲಿ ಎತ್ತುಗಳ ಪ್ರಸ್ತುತತೆ. ಕೃಷಿ ಮತ್ತು ಎತ್ತುಗಳ ಬಗ್ಗೆ ಸಾಕಷ್ಟು ಘೋಷಣೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಏನೇನು ಘೋಷಣೆಗಳು? ಭಾರತದ ಬದುಕು ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳು, ರೈತ ಭಾರತದ ಬೆನ್ನೆಲುಬು, ಜೈ ಜವಾನ್ ಜೈ ಕಿಸಾನ್, ಇಂತಹ ದೊಡ್ಡ ಘೋಷಣೆಗಳೆಲ್ಲ ನಾವು ಸ್ವಾತಂತ್ರ್ಯ ಬಂದಾಗಿನಿಂದನೂ ಕೇಳ್ತಾ ಬಂದಿದ್ದೀವಿ. ಆದರೆ ಈ ಘೋಷಣೆಗಳಿಂದ ರೈತನ ಬದುಕು ಎಷ್ಟರ ಮಟ್ಟಿಗೆ ಹಸನಾಗಿದೆ ಎಂಬುದು ಎಲ್ರಿಗೂ ತಿಳಿದಿದ್ದೆ. ಇದರಲ್ಲಿ ಏನು ಮುಚ್ಚುಮೊರೆ ಇಲ್ಲ. ಹಾಗೆ ಎತ್ತುಗಳ ಬಗ್ಗೆಯೂ ಒಂದು ಘೋಷಣೆ ಇದೆ. ಏನಂದ್ರೆ ಭಾರತೀಯ ಕೃಷಿ ಎತ್ತುಗಳ ಹೆಗಲ ಮೇಲೆ, ಎತ್ತುಗಳು ಅದರ ಹೆಗಲ ಮೇಲೆ ಭಾರತೀಯ ಕೃಷಿಯ ಭಾರವನ್ನು ಸಂಪೂರ್ಣವಾಗಿ ಹೊತ್ತುಕೊಂಡಿದೆ ಅಂತ. ಹೌದು, ಕೃಷಿಯ ನೊಗಕ್ಕೆ ನಮ್ಮ ದೇಶದಲ್ಲಿ ಏನಾಗಿದೆ, ಕೃಷಿಯ ನೊಗಕ್ಕೆ ಬರೀ ಎತ್ತನ್ನು ಕಟ್ತಾ ಇಲ್ಲ ನಾವು, ಬಲಗೋಲಾಗಿ ಎತ್ತನ್ನು ಕಟ್ಟಿದ್ರೆ ಎಡಗೋಲಾಗಿ ರೈತನ್ನೇ ಕಟ್ಬಿಟ್ಟಿದೀವಿ ಅಂತ ಅನಿಸ್ತಾ ಇದೆ ನನಗೆ. ಏನಾಗಿದೆ, ಎಷ್ಟು ದುಡಿದು ದುಡಿದು ಇತ್ತೀಚೆಗೆ ಎರಡೂ ಕೋಲ್ಗಳು ಅಂದ್ರೆ ಎಡಗೋಲು ಬಲಗೋಲು ಬಹಳ ಸುಸ್ತಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಈಗಲಾದರೂ ರೈತ ಮತ್ತು ಎತ್ತಿಗೆ ಶಕ್ತಿ ತುಂಬಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಸರಣಿ ಕಾರ್ಯಕ್ರಮ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನನಗಾದರೂ ಅನಿಸುತ್ತೆ. ಇನ್ನು ಎತ್ತು ಅಂದ್ರೆ ಏನು, ದನ ಅಂದ್ರೆ ಏನು? ಎತ್ತು, ಹೌದು, ರೈತನನ್ನು ಸಂಕಷ್ಟದಿಂದ ಮೇಲಕ್ಕೆತ್ತುವಂತದ್ದು. ಧನ, ಇದು ಧನವಲ್ಲ ಆಪದ್ಧನ ಅಂದ್ರೆ ಹಣ. ಎತ್ತು ಧನ ಅನ್ನುವ ಪದವೇ ರೈತನಲ್ಲಿ ಒಂದು ಸಕಾರಾತ್ಮಕ ಚೈತನ್ಯ ತುಂಬುತ್ತಾ ಇತ್ತು. ಹಿಂದೆ ಊರಿನ ಯಜಮಾನರುಗಳ ಮನೆಯಲ್ಲಿ ಅತ್ಯುತ್ತಮ ಎತ್ತುಗಳು, ಗಲ್ ಗಲ್ ಎತ್ತಿನ ಗಾಡಿಗಳು ಆ ಯಜಮಾನನ ದೊಡ್ಡಸ್ಥಿಕೆ ಅಥವಾ ಪ್ರತಿಷ್ಠೆ ತೋರಿಸ್ತಾ ಇತ್ತು. ಏನಂತ ಇದ್ರು ಆ ಯಜಮಾನರುಗಳು, ಈ ಸುತ್ತಮುತ್ತ ಊರಲ್ಲೇ ಇಂತ ಎತ್ತು ಯಾರು ಕಟ್ಟಿಲ್ಲ ಅಂತ ಎದೆ ಉಪ್ಸಿ ಹೇಳ್ಕೊಳ್ಳೋ ಅಂತ ಕಾಲ ಇತ್ತು. ಇನ್ನು ಸಣ್ಣ ಪುಟ್ಟ ರೈತರು, ಕೂಲಿ ಮಾಡ್ಕೊಂಡು ಜೀವನ ಮಾಡುವಂತವ್ರು, ಏನು ಅವರವರಲ್ಲಿ ಏನ್ ಮಾತಾಡ್ಕೋತಾ ಇದ್ರು. ಮಗ ಪ್ರಾಯಕ್ಕೆ ಬರ್ತಾವನ್ಲ, ಈಗಲಾದ್ರೂ ಒಂದ್ ಜೊತೆ ಮಾಡಿ ಮಗನಿಗೆ ದುಡ್ಕೊಂಡು ತಿನ್ನಕ್ಕೆ ಒಂದ್ ದಾರಿ ಮಾಡ್ಕೋಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ರು. ಅಂದ್ರೆ ಅವರವರ ಒಂದು ಮಟ್ಟದಲ್ಲಿ ಅವರವರು ಒಂದೊಂದು ಎತ್ತುಗಳನ್ನ ಸಾಕೋ ಬಗ್ಗೆ ಬಹಳಷ್ಟು ಶ್ರದ್ಧೆ ವಹಿಸ್ತಾ ಇದ್ರು. ನೋಡಿ, ಅದಲ್ದೇನೆ 30 ಹೆಚ್ಚು ವೈವಿಧ್ಯಮಯ ಕೃಷಿ ಕೆಲಸಕ್ಕೆ ಯೋಗ್ಯವಾದ ತಳಿಗಳಿತ್ತು ನಮ್ಮ ದೇಶದಲ್ಲಿ. ಅದರಲ್ಲಿ 6 ಹೆಚ್ಚು ನಮ್ಮ ರಾಜ್ಯದಲ್ಲೇ ಇತ್ತು. ರೈತರ ಇನ್ನೊಂದು ಬಹಳ ಪ್ರಮುಖವಾದ ಸಂಗತಿ ಇದ್ರೆ, ರೈತರ ವಿಶ್ವಾಸ ಗಳಿಸಲಿಕ್ಕೋಸ್ಕರನೇ, ಅಂದ್ರೆ ಅವರ ಮತಗಳನ್ನು ಪಡೆಯೋಕೆ ರೈತರ ಜೊತೆ ಅವಿನಾವ ಸಂಬಂಧ ಹೊಂದಿದ್ದ ಜೋಡಕ್ತನ್ನು ಒಂದು ರಾಷ್ಟ್ರೀಯ ಪಕ್ಷ ತನ್ನ ಚುನಾವಣೆಯಾಗಿ ಇಟ್ಟುಕೊಂಡಿತ್ತು. ಬಹಳ ಹಳವರು ಗೊತ್ತು, ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗ ಜೋಡತ್ತಿನ ಗುರುತಿಗೆ ಜೈ ಅಂತ ಕುಕ್ಕೊಂಡು ಹೋಗ್ತಾ ಇದ್ದು ಇನ್ನು ನನ್ನ ಜ್ಞಾಪಕದಲ್ಲಿದೆ. ಅಂತ ಜೋಡತ್ತಿನ ವೈಭವ ಎಲ್ಲಿ ಹೋಯಿತು ಅಂತ ಕೇಳಬೇಕು ಅನಿಸ್ತಾ ಇದೆ. ಇದನ್ನ ನೀವು ಹೇಳಬೇಕು, ಇನ್ ಮುಂದಿನ ಮುಂದಿನ ಎಲ್ಲಾ ಸರಣಿಗಳಲ್ಲಿ ಎಲ್ಲಾ ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಇದನ್ನ ಹೇಳ್ತಾ ಹೋಗ್ತಾರೆ. ಯಾಕೆ ಡಾಕ್ಟ್ರೆ ರೈತನ್ ಪುನಃ ಓಬಿರಾಯನ್ ಕಾಲ ಕರ್ಕೊಂಡು ಹೋಗ್ತಾ ಇದ್ದೀರಿ, ಅಭಿವೃದ್ಧಿ ಬ್ಯಾಡ್ವಾ ಅಂತ ಕೆಲವು ಬಲಾಢ್ಯ ರೈತರು ಪ್ರಶ್ನೆ ಮಾಡಬಹುದು. ಆದ್ರೆ ಸಂಕಷ್ಟದಲ್ಲಿರುವ 70% ಹೆಚ್ಚು ಸಣ್ಣ ರೈತರು, ಹೌದಪ್ಪ ಡಾಕ್ಟರ್ ಹೇಳ್ತಾ ಇರೋದು ಸರಿ, ನಮ್ ಬದುಕು ಕಟ್ಕೊಡ್ತಾ ಇದ್ದ ಜೋಡೆತ್ತು ಸಾಕೋ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದೀವಿ, ಇವತ್ತು ಅದಕ್ಕೆ ಬಹಳ ನರಳತಾ ಇದೀವಿ ಅಂತ ಪರ್ತಪಿಸಲೂಬಹುದು. ಎರಡು ಇದೆ, ಬಲಾಢ್ಯ ರೈತ ಆತರ ಅನ್ಕೋಬಹುದು, ಸಣ್ಣ ರೈತರು ಈ ತರ ತಿಳ್ಕೊಬಹುದು. ನೋಡಿ, ಇತ್ತೀಚೆಗೆ ಒಂದು ಟ್ರೆಂಡ್ ಬಂದ್ಬಿಟ್ಟಿದೆ. ಟ್ರೆಂಡ್ ಅಂದ್ರೆ ಒಂದು ಮನೋಭಾವ, ರೈತನ ಮನೋಭಾವ ಏನಂದ್ರೆ ಟ್ರ್ಯಾಕ್ಟರ್ ಟ್ರಿಲ್ಲರ್ ಇಟ್ಕೊಂಡಿರೋನ್ ಮಾತ್ರ ಪ್ರಗತಿಪರ ರೈತ. ಕೃಷಿ ಇಲಾಖೆಯವರು ಆಯ್ಕೆ ಮಾಡ್ಕೋಬೇಕಾದ್ರೆ ಏನು ಯಂತ್ರಗಳನ್ನು ಉಪಯೋಗಿಸಿ ಈ ರೈತ ಕೃಷಿ ಮಾಡ್ತಾ ಇದ್ದಾನೆ ಅಂತ ನೋಡ್ತಾರೆ. ಅಂದ್ರೆ ಒಬ್ಬ ಪ್ರಗತಿಪರ ರೈತನ ಆಯ್ಕೆ ಮಾಡ್ಕೋಬೇಕಾಗಿದೆ. ಆದ್ರೆ ಎತ್ತಿನ ಜೊತೆ ಕೃಷಿ ಮಾಡೋನು ಯಾರು? ಗೊಡ್ಡು ಸಂಪ್ರದಾಯವಾದಿ, ಕಾಲ ಬದಲಾದ್ರೂ ಅವನ್ ಬದಲಾಗಿಲ್ಲ ಕಾಲ ಅಂತ ಬೈಕೊಳ್ಳೋ ಅಂತ ರೈತರನ್ನು ನಾವು ಇವತ್ತು ನೋಡ್ತಾ ಇದೀವಿ. ಈ ಮನೋಭಾವ ರೈತರಲ್ಲಿ ಇನ್ನೂ ಮುಂದುವರೆದ್ರೆ ಎತ್ತುಗಳ ಅವಸಾನ ಅಂತೂ ಗ್ಯಾರಂಟಿ ಆಗೋಗುತ್ತೆ ಅಂತ ಅನ್ಸುತ್ತೆ. ಆದಾಗ್ಯೂ ಒಂದು ಕುತೂಹಲ ಸಂಗತಿ, ಸ್ವಲ್ಪ ಸಮಾಧಾನ ತರೋ ಅಂತ ವಿಷಯ ಇದೆ. ನಮ್ಮ ದೇಶದ ರೈಲ್ವೆ ಇಲಾಖೆ ಮಾಡುತ್ತಿರುವ ಸರಕು ಸಾಗಾಣಿಕೆಗಿಂತ 5% ಹೆಚ್ಚು ಸರಕು ಸಾಗಾಣಿಕೆಯನ್ನು ನಮ್ಮ ರೈತ ಸ್ನೇಹಿ ಪ್ರಾಣಿಗಳು ಮಾಡ್ತಾ ಇದೆ. ರೈತ ಸ್ನೇಹಿ ಪ್ರಾಣಿ ಅಂದ್ರೆ ಅದು ಎತ್ತುಗಳು ಒಂದೇ ಅಲ್ಲ, ಎಮ್ಮೆಗಳಾಗ್ಬಹುದು, ಒಂಟೆಗಳಾಗ್ಬಹುದು, ಕುದುರೆಗಳಾಗ್ಬಹುದು, ಹೆಸರುಗತ್ತೆ ಆಗ್ಬಹುದು. ಇದರಿಂದ ನಮ್ಮ ದೇಶಕ್ಕೆ ಉಳಿತಾಯ ಆಗ್ತಾ ಇರೋದು ಎಷ್ಟು? ರೈತನಿಗೆ ಒಂದು ಸಾಲ ಕೊಡಬೇಕಾದ್ರೆ ಬಹಳ ಯೋಚನೆ ಮಾಡ್ತಾರೆ ಮ್ಯಾನೇಜರು, ಆದ್ರೆ ಅವನು ಎಷ್ಟು ಉಳಿಸ್ಕೊಡ್ತಾ ಇದ್ದಾನೆ ಎತ್ತುಗಳಿಂದ? ಅಂದ್ರೆ ಸುಮಾರು 33,000 ಕೋಟಿ ರೂಪಾಯಿ ಡೀಸೆಲ್ ಉಳಿತಾಯ ಆಗ್ತಾ ಇದೆ ಅಂತ ಒಂದು ಅಧ್ಯಯನ ತಿಳಿಸಿದೆ. ಹಾಗೂ ಇದರಿಂದ ಆಗಿರುವಂತ ಪರಿಸರ ಮಾಲಿನ್ಯದ ತಡೆ ಏನು, ನಾವೀಗ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಅಂತೀವಿ, ಅದಕ್ಕೆ ನಾವು ಯಾರು ಬೆಲೆ ಕಟ್ಟಕ್ ಆಗಲ್ಲ. ಇದರ ಜೊತೆಗೆ ಇಂದಿಗೂ ಇನ್ನೊಂದು ಅಧ್ಯಯನ ಹೇಳುತ್ತೆ, ಇಂದಿಗೂ ಕೃಷಿ ಯೋಗ್ಯ ಭೂಮಿಯಲ್ಲಿ 60% ಭೂಮಿಯನ್ನು ಎತ್ತುಗಳೇ ಸಾಗುವಳಿ ಮಾಡ್ತಾ ಇದೆ ಅಂತ ತಿಳಿಸ್ತಾ ಇದೆ. ಹಾಗಾಗ್ಬಿಟ್ಟು ಸ್ವಲ್ಪ ನಾವು ಆಶಾಭಾವನೆ ಇಟ್ಕೋಬಹುದು ಅಂತ ಕಾಣಿಸುತ್ತೆ ರೈತರು. ಬಹುಶಃ ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ದಿನದಿಂದ ದಿನಕ್ಕೆ ಚಿಕ್ಕದಾಗುತ್ತಿರೋ ಹಿಡುವಳಿ ಗಾತ್ರ, ಅಂದ್ರೆ ನನಗೆ 2 ಆದ್ರೆ, ನನಗೆ 2 ಮಕ್ಕಳಾದ್ರೆ ಒಬ್ಬವನಿಗೊಂದೊಂದು ಎಕರೆ, ಅವನಿಗೆ ಇನ್ನೆರಡು ಮಕ್ಕಳಾದ್ರೆ ಅರ್ಧರ್ಧ ಎಕರೆ, ಈ ತರ ಹಿಡುವಳಿ ಗಾತ್ರ ಚಿಕ್ಕದಾಗ್ತಾ ಇದೆ. ಹಾಗೆ ಕೃಷಿ ಯಂತ್ರಗಳ ನಿರ್ವಹಣೆ, ಮೊದಲು ಬಂದಾಗ ಬಹಳ ಸುಲಭ ಅನ್ಕೊಳ್ಳೋರು, ಈಗ ಗೊತ್ತಾಗ್ತಾ ಇದೆ ರಿಪೇರಿ ಬಂದ್ರೆ ಎಷ್ಟು, ಡೀಸೆಲ್ಲಿಂದ ಎಷ್ಟು ಖರ್ಚು ಅಂತ ಇವಾಗ ಅವ್ರಿಗೂ ಅರಿವಾಗ್ತಾ ಇದೆ. ಅದರ ವೆಚ್ಚಗಳು ಮತ್ತು ಬೆಟ್ಟ ಗುಡ್ಡಗಳಿಂದ ಕೂಡಿದ ಭೌಗೋಳಿಕ ಪ್ರದೇಶ, ನಮ್ಮ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಇದರಿಂದೆಲ್ಲ ಕಾರಣಗಳಿಂದ ಕೆಲವು ಪ್ರದೇಶಗಳಲ್ಲಿ ಇಂದಿಗೂ ಸಹ ಎತ್ತುಗಳು ರೈತನ ಸ್ವತ್ತಾಗಿಯೇ ಇರಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ನಮ್ಮ ರೈತರು ದೊಡ್ಡವರು ಹೇಳದಂತೆ, ಹಳೆಬೇರು ಹೊಸ ಚಿಗುರು ಕೂಡಿದರೆ ಮರಸಬಹುದು ಎಂಬಂತೆ, ಒಂದು ಪ್ರಮಾಣದಲ್ಲಿ ಹಳೆಯದನ್ನು ಬಿಟ್ಕೊಡದಂಗೆ ಹೊಸದನ್ನು ಅಳವಡಿಸಿಕೊಳ್ಬೇಕಾಗುತ್ತೆ. ಹೊಸದನ್ನು ಬಿಡಕ್ ಆಗಲ್ಲ ಈಗಿನ ಕಾಲದಲ್ಲಿ, ಹೊಸದನ್ನು ಇಟ್ಕೋಬೇಕು, ಹಳೆಯದನ್ನ ಬಿಡ್ಲೇಬಾರದು. ಆದ್ರೆ ಹಾಗೆ ಆಗ್ತಾ ಇಲ್ವಲ್ಲ, ಯಾಕೆ? ಹೊಸದ್ ಬಂದ್ರೆ ಹೊಸದ್ ತಗೋತಾರೆ, ಹಳೇದಿದ್ರೆ ಹಳೇದರಲ್ಲೇ ಇರ್ತಾರೆ ನಮ್ಮ ರೈತರು. ಯಾಕೆ ಆಗ್ತಾ ಇದೆ? ಏಕೆ ನಮ್ಮ ರೈತರಿಗೆ ಎತ್ತುಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ? ಅವನಿಗೆ ಹಿಂದೆ ಆಸಕ್ತಿ ಇತ್ತಲ್ಲ, ಇದ್ದಾಗ ಇದ್ದ ಅನುಕೂಲ ಆದ್ರೂ ಏನು ಎತ್ತುಗಳಿಂದ? ಈಗ ನಿರ್ಲಕ್ಷ್ಯತೆ ತೋರಿಸ್ತಾ ಇದ್ದಾನೆ. ನಿರ್ಲಕ್ಷ್ಯತೆ ತೋರಿಸ್ತಾ ಇರೋದಕ್ಕೆ ಏನ್ ಸಮಸ್ಯೆ ಇದೆ? ಮುಂಚೆ ಇದ್ದ ಅನುಕೂಲ ಎಲ್ಲಿ ಹೊರಟೋಗಿದೆ ಇವನಿಗೆ? ಸಮಸ್ಯೆಗಳನ್ನ ಪರಿಹಾರ ಮಾಡಲು ಏನಾದ್ರೂ ಮಾರ್ಗೋಪಾಯಗಳು ಇದೆಯಾ? ಇದೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಥವಾ ಮಾರ್ಗೋಪಾಯಗಳು ಇದ್ದಲ್ಲಿ ಅದರಲ್ಲಿ ರೈತರಾಗ್ಬೋದು, ವಿಜ್ಞಾನಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಎಷ್ಟೆಷ್ಟು ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಇದನ್ನೆಲ್ಲ ನಾವು ನೀವು ಒಂದು ರೈತರು ಮತ್ತು ಅಧಿಕಾರಿಗಳು ಒಂದು ಸಮಗ್ರ ಚಿಂತನೆಯನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಮೊದಲು ಕೃಷಿ ಬಗ್ಗೆ ಒಂದೆರಡು ಮಾತು ಹೇಳಿ ನಂತರ ಎತ್ತುಗಳ ಬಗ್ಗೆ ಚಿಂತಿಸೋಣ. ನಾನಾಗ್ಲೇ ಹೇಳಿದೆ, ಕೃಷಿ ಏನಿದೆ ನಮ್ಮ ದೇಶದಲ್ಲಾಗ್ಬೋದು, ನಮ್ಮ ರಾಜ್ಯದಲ್ಲಾಗ್ಬೋದು, ಬಹಳಷ್ಟು ವೈವಿಧ್ಯತೆ ಇದೆ. ಭೌಗೋಳಿಕ ಇರ್ಬೋದು, ಹವಾಮಾನ ಇರ್ಬೋದು, ಅದಕ್ಕೆ ತಕ್ಕಂತ ಕೃಷಿ ಪದ್ಧತಿಗಳು ಇದ್ವು ಮುಂಚೆ. ಈಗ ಅದು ಬದಲಾಗ್ತಾ ಇದೆ. ಬದಲಾಗ್ತಾ ಇರೋ ಕೃಷಿ ಪದ್ಧತಿಯಲ್ಲಿ ಕೃಷಿ ಅವಲಂಬಿತ ಸಂಸಾರಗಳು ಬಹಳಷ್ಟು ಕಡಿಮೆಯಾಗ್ತಾ ಇದೆ. ನಗರೀಕರಣ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇದರಿಂದ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ರೈತ ಕುಟುಂಬದ ಎಲ್ಲಾ ವಯೋಮಾನದವರೆಗೂ ಉದ್ಯೋಗ ನೀಡುತ್ತಿದ್ದಂತ ಕೃಷಿ ಪದ್ಧತಿ ಯಂತ್ರಗಳು ಬಂದು ದುಡಿಯುವರ ಕೈರು ಮುರಿದಂಗಾಗಿದೆ. ಮತ್ತೆ ಬೆಳೆಯುತ್ತಿರುವ ಮಾನವ ಸಂಖ್ಯೆಗೆ ಆಹಾರ ಸದೃಢತೆ ತರುವ ನಿಟ್ಟಿನಲ್ಲಿ ಉತ್ತೇಜನ ಕೊಡ್ತಾ ಇದಾರಲ್ಲ ನಮ್ಮ ವಿಜ್ಞಾನಿಗಳು, ಅದರಿಂದ ಮೇವಿನ ಕೊರತೆ ಉಂಟಾಗಿದೆ ಅಂತನ್ಬಿಟ್ಟು ಬಹಳಷ್ಟು ರೈತರು ನಮ್ಮ ಹತ್ರ ಬಂದು ಹೇಳ್ತಾರೆ. ಹಿಂದೆ ಏನ್ ಹೇಳ್ತಿದ್ರು, ಹೈಬ್ರಿಡ್ ತಳಿಗೆ ಬಂದು ಹೊಸದ್ರಲ್ಲಿ ಹಿರಿಯರು ಹೇಳೋರು, ಬೇಡ ಮಗ ಅದ್ ಬೇಡ, ದನ ಕರಿಗೆ ಉಲ್ಲಾಗಕ್ಕಿಲ್ಲ, ಬೇಡಪ್ಪ ಅಂತ ಹೇಳೋರು. ಅವಾಗ ಅವನ ಉದ್ದೇಶ ಏನಿತ್ತು, ತಾನ್ ತಿನ್ನೋದ್ರ ಜೊತೆಗೇನೆ ದನ ಕರುಗೆ ಹುಲ್ಲು ಸಹ ಆಗ್ಬೇಕು ಅಂತ. ಈಗ ಹಾಗಿಲ್ಲ. ಈಗೇನಾಗಿದೆ, ಏನ್ ಹೈಬ್ರಿಡ್ ವೆರೈಟಿ ಅವನಿಗೆ ಏನ್ ಬೇಕು ಧಾನ್ಯ ಅದು ಸಿಕ್ಕಿದ್ರೆ ಸಾಕು, ಹುಲ್ಲು ಬಗ್ಗೆ ಅಂತೂ ಯೋಚನೆ ಮಾಡ್ತಾನೆ ಇಲ್ಲ. ಅದಲ್ದೇನೆ ನಮ್ಮ ಕಚೇರಿಗೆ ಒಂದು ಕಂಪ್ಲೇಂಟ್ ಬಂತು ಪಿಂಜರಾಪೋಲಿಂದ. ಏನಂದ್ರೆ ಜಿಲ್ಲಾಧಿಕಾರಿಗೆ ಬರೆದಿದ್ರು, ನಮಗೆ ಹಾಕಿದ್ರು. ಅದರಲ್ಲಿ ಏನಂದ್ರೆ ಟೀನರ್ಚಿಪುರ ಸುತ್ತಮುತ್ತ ಯಂತ್ರಗಳಿಂದ ಭತ್ತದ ಕಟಾವ್ ಆಗ್ತಾ ಇದೆ, ಭತ್ತದ ಹುಲ್ಲೆಲ್ಲ ಪುಡಿ ಆಗ್ತಾ ಇದೆ, ಪುಡಿ ಆಗಿದ್ದು ಭೂಮಿಗೆ ಸೇರ್ತಾ ಇದೆ, ಬರೋ ಹುಲ್ಲುವೆ ಬಹಳ ತುಂಡ ಆಗಿರೋದ್ರಿಂದ ಮೆದೆ ಹಾಕಕ್ಕೆ ಮತ್ತೆ ಮೇವಿನ ಕೊರತೆ ಉಂಟಾಗೋ ಸಂಭವ ಇದೆ, ಇದನ್ನ ಹೇಗಾದ್ರೂ ತಪ್ಪಿಸಕ್ ಆಗುತ್ತಾ ಅಂತ. ಆದ್ರೆ ಇದು ನೋಡಿ, ಒಂದೊಂದು ಪದ್ಧತಿ ನಾವು ಅಳವಡಿಸಿಕೊಂಡಾಗ್ಲೂ ಒಂದೊಂದು ಕಷ್ಟ ಬರುತ್ತೆ ಅನ್ನೋದು ಇದನ್ನ ರೈತರು ಸಹ ಚಿಂತನೆ ಮಾಡಬೇಕು. ಹಾಗಾಗಿ ಕೃಷಿಯಲ್ಲಿ ಆಗ್ತಿರುವ ಬದಲಾವಣೆ ಏನಾಗ್ತಾ ಇದೆ ಅದಕ್ಕೆ ಕೆಲವು ರೈತರು ಹೊಂದಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ 60%+ ರೈತರು ಅದರಿಂದ ಕಂಗಾಲಾಗ್ಬಿಟ್ಟಿದ್ದಾರೆ. ಯಾಕೆ, ಅವನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇವತ್ತು ಅತ್ತ ದರಿ ಇತ್ತ ಪುಲಿ ಅಂತ ರೈತರುಗಳು ಹೇಳ್ತಾರೆ. ಏನಂದ್ರೆ ಆ ಕಡೆ ಯಂತ್ರ ಇಟ್ಕೊಂಡು ಅಥವಾ ಬಾಡಿಗೆ ಕೊಟ್ಕೊಂಡು ಕೆಲಸ ಮಾಡ್ಸಕ್ ಆಗಲ್ಲ, ಇತ್ತ ಗೋಮಾಳಗಳು ಎಲ್ಲ ಕಣ್ಮರೆಯಾಗಿದೆ, ಎತ್ತುಗಳ ಸಾಕಾಣಿಕೆ ಕಷ್ಟ. ಹೀಗಿದ್ದಾಗ ಅವನು ಬಹಳ ಸಂಕಷ್ಟನ ಅನುಭವಿಸ್ತಾ ಇದ್ದಾನೆ. ಈ ಒಂದು ಹಿನ್ನೆಲೆ, ಈ ಕೃಷಿ ಒಂದು ಹಿನ್ನೆಲೆಯಲ್ಲಿ ನಾವು ಎತ್ತುಗಳ ಬಗ್ಗೆ ಇವಾಗ ಸ್ವಲ್ಪ ಮಾತಾಡಕ್ಕೆ ಯೋಚನೆ ಮಾಡೋಣ. ಮೊದಲನೇದಾಗಿ, ಹಿಂದೆ ಎತ್ತು ರೈತನ ಸರ್ವಸ್ವವೇ ಆಗಿತ್ತು. ಏನಿತ್ತು ಅಂತ ಸರ್ವಸ್ವ ಅದರಲ್ಲಿ, ಈಗ ಯಾಕೆ ದೂರ ಆಗ್ತಾ ಇದೆ ಅಂತ, ಅನಿವಾರ್ಯತೆ ಏನಿತ್ತು ಅಂತ ನಾವು ನೋಡೋಣ. ನೋಡಿ, ಮೊದಲನೇದಾಗಿ ರೈತ, ನಾನು ಕೆಲಸಕ್ಕೆ ಸೇರಿದ ಒಂದು 33 ವರ್ಷದಿಂದ ರೈತನ ಮನೆಗೆ ಹೋದ್ರೆ, ಸ್ವಾಮಿ ಮೊದಲನೇ ಮಗ ಸ್ವಾಮಿ ಇದು ಬದುಕಿಸ್ಕೊಟ್ಬಿಡಿ ಎಷ್ಟಾರು ಖರ್ಚಾಗಲಿ ಅಂತ ಹೇಳ್ತಾ ಇದ್ದ ರೈತನ ನಾನು ಕೇಳ್ತಾ ಇದ್ದೆ. ಅಂದ್ರೆ ಒಬ್ಬ ರೈತ ತನ್ನ ಎತ್ತುಗಳನ್ನ ಮೊದಲನೇ ಮಗ ಅಂತ ಹೇಳ್ತಾ ಇದ್ದ. ಬಹುಶಃ ಕೃಷಿಯಲ್ಲಿ ಮಗನಿಗಿಂತ ಹೆಚ್ಚು ಜವಾಬ್ದಾರಿ ಎತ್ತು ತಗೊಳ್ತಾ ಇತ್ತೋ ಏನೋ ಆಗ ನನಗೆ ಗೊತ್ತಿಲ್ಲ, ಯಾಕೆ ನಾನು ಆಗ ತಾನೇ ಕಾಲೇಜಿಂದ ಬಂದವನು. ಮತ್ತೆ ಬೆಳೆದ ಮಗನ ತನ್ನ ಸ್ನೇಹಿತನಂತ ಕಾಣಬೇಕು ಅಂತ ನಾವು ನೀವು ಎಲ್ಲರೂ ಹೇಳ್ತೀವಿ. ಹಾಗೆ ಎತ್ತುಗಳು ರೈತನ ಉತ್ತಮ ಸ್ನೇಹಿತ ಕೂಡ. ಎಷ್ಟೋ ರೈತರು ಎತ್ತುಗಳು ಮೈ ಸವರ್ತಾನೋ ಅಥವಾ ಜೋಳದ ಕಡ್ಡಿ ಬಾಯಿ ಕೊಡ್ತಾನೋ ಅಥವಾ ಗಂಗೆ ದೊಗಲನ್ನ ಸವರ್ತಾನೋ ಅದ್ರ ಜೊತೆ ಮಾತಾಡ್ತಾ ಇರೋ ರೈತರುಗಳನ್ನ ನಾನು ನೋಡಿದೀನಿ. ಏನ್ ಮಾತಾಡ್ಕೋತಿರ್ತಾರೆ, ಅವ್ರ ಕಷ್ಟ ಸುಖ ಅದ್ರ ಜೊತೆ ಹಂಚ್ಕೋತಾ ಇರ್ತಾರೆ. ಈ ತರ ಹಂಚಿಕೊಂಡು ಅವರ ಮಾನಸಿಕ ಒತ್ತಡನ ಕಡಿಮೆ ಮಾಡ್ಕೊಳ್ತಾರೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ರೈತರು ಅಷ್ಟು ಹತಾಶರಾಗ್ತಾ ಇರಲಿಲ್ಲ ಸಮಸ್ಯೆಗಳು ಬಂದ್ರೆ, ಯಾಕೆ ಎತ್ತುಗಳ ಜೊತೆ ಅವರು ಅದನ್ನ ಹಂಚಿಕೊಳ್ತಾ ಇದ್ರು. ಆತ್ಮಹತ್ಯೆ ಅಂತೂ ಬಹಳ ದೂರ ಇತ್ತು. ನಮಗೆ ನಿಮಗೆ ಎಲ್ರಿಗೂ ಗೊತ್ತಿದೆ ಏನಂದ್ರೆ, ಇದೇ ಉದ್ದೇಶಕ್ಕೆ ದೊಡ್ಡ ಮನುಷ್ಯರು ರೈತ ಎತ್ತನ ಹ್ಯಾಕ್ ಸಾಕ್ತಾ ಇದ್ನ ದೊಡ್ಡ ಮನುಷ್ಯರು ನಾಯಿ ಬೆಕ್ಕು ಸಾಕ್ತಾರೆ ಅಂತ ಎಲ್ರಿಗೂ ಗೊತ್ತು. ಪ್ರಪಂಚದಾದ್ಯಂತ ಇದು ಸರಿ ಅಂತನೂ ಎಲ್ಲರಿಗೂ ಗೊತ್ತಾಗಿದೆ. ಇನ್ನು ಎತ್ತುಗಳ ದುಡಿಮೆ ಶಕ್ತಿ, ಸೂರ್ಯನ ಶಕ್ತಿ, ಗಾಳಿ ಶಕ್ತಿ ಇದ್ದಂಗೆ, ಏನು ಪೆಟ್ರೋಲ್ ಡೀಸೆಲ್ ಹಂಗ ಇವತ್ ಮುಗಿದು ಹೋದ್ರೆ ನಾಳೆಗಿಲ್ಲ, ಆದ್ರೆ ಇದು ನವೀಕರಿಸಬಹುದಂತ ಶಕ್ತಿ. ಮತ್ತೆ ನಂಬಿಕೆಗೆ ಬಹಳ ಅರ್ಹವಾಗಿದ್ವು ಎತ್ತುಗಳು. ಕೆಲಸ ತೆಗೆಯೋದು ಬಹಳ ಸರಳ ಮತ್ತೆ ಸುಲಭ. ಸಂಚಾರಕ್ಕೆ ಯೋಗ್ಯವಲ್ಲದ ರಸ್ತೆಗಳಲ್ಲಿ ಅಂದ್ರೆ ಕೊರಕುಲ್ ರಸ್ತೆ ಇರಬಹುದು, ಗುಡ್ಡಗಾಡು ಪ್ರದೇಶ ಇರಬಹುದು, ಕೆಲವು ಕಡೆ ನೀರಿನ ತೊರೆ ಮೇಲೆ ಎತ್ತಿನ ಗಾಡಿ ಹೊಡ್ಕೊಂಡು ಹೋಗಬೇಕಾಗತ್ತೆ. ಅವನ್ ಗದ್ದೆಯಿಂದ ರೋಡ್ಗೆ ಬರಬೇಕಾದ್ರೆ ಭತ್ತ ತುಂಬಿಕೊಂಡು ನೀರಿನ ತೊರೆ ಒಳಗೆಲ್ಲ ಬರಬೇಕಾಗತ್ತೆ. ಅಂತ ಕಡೆ ಇಂದಿಗೂ ಎತ್ತಿನ ಗಾಡಿಗಳೇ ಅನಿವಾರ್ಯ. ಯಾವ ಮೋಟರ್ ಟೆಂಪೋನು ಅಲ್ಲಿಗೆ ಹೋಗೋದಿಲ್ಲ, ಅದೇ ಮತ್ತೆ ಇನ್ನೊಂದೇನು ಬಹಳ ಮುಖ್ಯ ಅಂತಂದ್ರೆ, ಎತ್ತುಗಳಿದ್ರೆ ಅಥವಾ ಪಶುಪಾಲನೆ ಮಾಡ್ತಾ ಇದ್ರೆ ಮನೆಯಲ್ಲಿರೋ ರೈತನ ಮನೆಯಲ್ಲಿರೋ ಎಲ್ರಿಗೂ ಒಂದು ಉದ್ಯೋಗ ಆಗ್ತಾ ಇತ್ತು. ಏನೋ ದೊಡ್ಡವರು ಗಾಡಿ ಕೆಲಸ ಮಾಡೋರು, ಉಳುಮೆ ಕೆಲಸ ಮಾಡೋರು, ಮಕ್ಕಳು, ವಯಸ್ಸಾದವರು ಅಥವಾ ಬೇರೆ ಅಂಗವಿಕಲತೆ ಇರ್ಬೋದು, ಇವರೆಲ್ಲ ದನ ಮೇಯಿಸೋದು, ಮೈ ತೊಳೆಯೋದು, ಏನೋ ಒಂದು ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ರು. ಇನ್ನೊಂದು ಸ್ವಾರಸ್ಯಕರ ಸಂಗತಿ ತಮ್ಮಿಂದಾನೆ ಗೊತ್ತಾಗಿತ್ತು, ಕೇಶವಮೂರ್ತಿ ಅವರು ನಮ್ಗೆ ಹೇಳೋರು ಏನಂದ್ರೆ, ಕೇಳಿದ್ರೆ ನಗ್ಬೋದು ರೈತರು, ಡಾಕ್ಟ್ರೆ ಎತ್ ಗಂಜಲ ಒಯ್ಯಕ್ಕೂ ಹೊಸ ಗಂಜಲ ಒಯ್ಯಕ್ಕೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರು. ನಾನು ಸ್ವಲ್ಪ ಯೋಚನೆ ಮಾಡಿದಾಗ, ಹೌದಲ್ವಾ, ಹಸುಗಳು ಗಂಜಲ ಒಂದ್ ಕಡೆ ನಿಂತ್ಕೊಂಡು ಸಂಪೂರ್ಣವಾಗಿ ಒಯ್ಯುತ್ತೆ, ಎತ್ತುಗಳು ನಿಧಾನವಾಗಿ ನಡ್ಕೊಳ್ತಾ ನಡ್ಕೊಳ್ತಾ ಸುಮಾರು 5-8 ನಿಮಿಷ ತನಕ ಒಯ್ತವೆ, ಏನಿದು ಅಂದ್ರೆ ಬಹುಶಃ ಗಂಜಲದಂತ ಒಂದು ಅಮೂಲ್ಯ ವಸ್ತು ರೈತನ ಜಮೀನಲ್ಲಿ ಎಲ್ಲಾ ಕಡೆ ಹರಡಿ ಮಣ್ಣು ಫಲವತ್ ಮಾಡೋದಕ್ಕೆ ಆ ಸೃಷ್ಟಿ ಇರಬಹುದು ಅಂತ ಅನ್ಸುತ್ತೆ. ಅದಕ್ಕೆ ಹೇಳೋದು, ಏನೇ ಕೆಲಸ ಮಾಡ್ತಾ ಇದ್ರು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನ್ಲ ಎತ್ತು ಜೀವ ಇದಂಗ್ ಹೋಯ್ತಾನೆ ಇದ್ಯಾ ಅಂತ ರೈತರು ಹೇಳ್ತಾರೆ. ಇದು ಇಷ್ಟು ರೈತ ಎತ್ತುಗಳ ಅನಿವಾರ್ಯತೆ ಯಾಕಿತ್ತು ಅನ್ನೋದಕ್ಕೆ ಕೆಲವು ಇದು. ಇದಲ್ಲದೆ ರೈತನಿಗೆ ಇನ್ನೂ ಬೇಕಾದಷ್ಟು ಇರ್ಬೋದು, ನಾನು ಈಗಾಗಲೇ ಹೇಳಿದೆ, ಪತ್ರ ಬರೆದು ದಯವಿಟ್ಟು ತಿಳಿಸಿ ನಮಗೆ. ಮತ್ತೆ ಇನ್ನು ಯಾಕೆ ಇತ್ತೀಚೆಗೆ ಎತ್ತುಗಳು ಬೇಡವಾಗ್ತಿದೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಏನ್ ಸಮಸ್ಯೆ ಇದೆ, ಸಮಸ್ಯೆಯಿಂದ ಹೊರಬರಕ್ಕೆ ಏನಾದರೂ ಮಾರ್ಗೋಪಾಯ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ರೈತನ ಮೊದಲನೇ ಸಮಸ್ಯೆ ಏನಪ್ಪ ಅದು, ಮೊದಲನೇ ಸಮಸ್ಯೆ ಅಂದ್ರೆ ಎತ್ತುಗಳು ಸಾಮಾನ್ಯವಾಗಿ ವರ್ಷದಲ್ಲಿ 100 ದಿನ ಕೆಲಸ ಮಾಡುತ್ತೆ. ಕೆಲಸ ಇಲ್ದಾಗ ಏನ್ ಮಾಡ್ತವೆ ಎತ್ತುಗಳು, ರೈತ ಏನ್ ಮಾಡ್ತಾನೆ? ಕೆಲಸ ಇಲ್ದಾಗ ರೈತ ಅದರ ಮೇಲೆ ಮುತುವರ್ಜಿನ ಕಡಿಮೆ ಮಾಡ್ತಾನೆ, ಇದಂತೂ ಗ್ಯಾರಂಟಿ. ಯಾಕಂದ್ರೆ ದುಡಿಯೋ ಎತ್ತಿಗೆ ಹಾಕದೇ ಕಷ್ಟ ರೈತನಿಗೆ ಈಗಿನ ಕಾಲದಲ್ಲಿ, ಇನ್ ದುಡಿದೇ ಇರೋ ಎತ್ತಿಗೆ ಯಾರು ಮೇವ್ ಹಾಕ್ತಾರೆ? ಆಗ ಅದೇನಾಗುತ್ತೆ, ಬಡಕಲಾಗ್ಬೋದು, ರೋಗ ರುಜಿನಕ್ಕೆ ತುತ್ತಾಗ್ಬೋದು. ಕೆಲವು ರೈತರಂತೂ ಎತ್ತನ್ನ ಮೇವು ಹೊಂದಕ್ಕಾಗ್ದೇನೆ ಕಡಿಮೆ ಬೆಲೆಗೆ ಮಾರಾಟನೇ ಮಾಡ್ಬಿಡ್ತಾರೆ. ಕೆಲಸ ಟೈಮ್ಗೆ ಬಂದಾಗ ತಗೊಳ್ಳೋಣ ಬಿಡ್ಲಾ, ಮಾರಲ ಇತ್ತಿಗೆ ಇತ್ತಿಗೆ ಅಂತ ಅನ್ಬಿಟ್ಟು. ಇದು ಒಂದು ವಿಷ ಚಕ್ರ ಇದ್ದಂಗೆ. ಯಾಕೆ, ಒಂದ್ಸತಿ ಮಾರಾಟ ಮಾಡ್ತಾನೆ ಅಥವಾ ಬಡಕಲಾಗತ್ತೆ, ರೋಗ ರುಜಿನಕ್ಕೆ ತುತ್ತಾಗುತ್ತೆ, ಪುನಃ ಕೆಲಸಕ್ಕೆ ಬೇಕಾದಾಗ ತಿರ್ಗಾ ಅವನು ಖರೀದಿ ಮಾಡಲೇಬೇಕಾದ ಪರಿಸ್ಥಿತಿ ಒದಗುತ್ತೆ. ಅವಾಗೇನು, ಯಾವಾಗ್ಲೂ ಕಾಲಕ್ಕೆ ಮುಂದೆ ಹೋದಂಗ ಬೆಲೆ ಜಾಸ್ತಿನೇ, ಹಾಗಾಗಿ ಹೆಚ್ಚು ಬೆಲೆ ಕೊಟ್ಟು ಖರೀದಿ ಮಾಡ್ತಾನೆ. ಹೀಗೆ ಪ್ರತಿ ಖರೀದಿಯ ಮಧ್ಯೆ ಸಾಕಷ್ಟು ನಷ್ಟವನ್ನ ರೈತ ಅನುಭವಿಸ್ತಾ ಇದ್ದಾನೆ. ಇದು ನಾವು ಸುಮಾರು 30 ವರ್ಷದಿಂದ ನೋಡ್ತಾ ಇದೀವಿ. ಅದಕ್ಕೋಸ್ಕರ ಹೇಳೋದು, ಪ್ರಾಯದಲ್ಲಿರೋ ಎತ್ತು ತಗೋಬೇಕು, ಎಳೆ ಪ್ರಾಯದಲ್ಲಿರುವಂತದ್ದು, ಬಹಳಷ್ಟು ವರ್ಷ ನಮ್ಮಲ್ಲೇ ಅದು ದುಡಿಬೇಕು. ಹೊಸ ತಗೋಬೇಕಾದ್ರು ಅಷ್ಟೇ, 2 ತಗೋ 4 ತಗೋ, ಮನೇಲಿ ಒಂದು 5-6 ಕರ ಹಾಕ್ಲಿ ಅಂತ ರೈತ ಇಷ್ಟಪಡ್ತಾ ಇದ್ದ. ಈಗ ಹಂಗಲ್ಲ, ರೆಡಿಮೇಡ್, ಅವತ್ತಿನ ಕೆಲಸಕ್ಕಾದ್ರಾಯ್ತು, ಮಾರನೆಗೆ ಮಾರೋದು, ತಿರ್ಗಾ ತಗೊಳ್ಳೋದು. ಅವಾಗ ಏನಾಗುತ್ತೆ, ಈ ಎರಡರ ಮಧ್ಯೆ ಸಾಕಷ್ಟು ನಷ್ಟನ ರೈತ ಅನುಭವಿಸ್ತಾನೆ. ಬಹಳಷ್ಟು ರೈತರು ಈ ವಿಷ ವರ್ತಲದಲ್ಲಿ ಸಿಕ್ಕಿ ನರಳ್ತಾ ಇದ್ದಾರೆ. ಇದರಿಂದ ರೈತ ತಪ್ಪಿಸ್ಕೋಬೇಕಾದ್ರೆ ಏನ್ ಮಾಡಬಹುದು, ಯಾತಕ್ಕೆ ಹಿಂಗಾಗ್ತಾ ಇದೆ, ಅವೊಂದು ಕಷ್ಟ ನಾವು ಅರ್ಥಕೋಬೇಕು. ಯಾಕಂದ್ರೆ ಕೆಲಸ ಇಲ್ಲದೆ ಇದ್ದಾಗ ನಾವು ಹೇಳ್ತೀವಿ ಮೇಂಟೆನೆನ್ಸ್ ರೇಷನ್ ಅಂತ ಅನ್ಬಿಟ್ಟು, ಅಂದ್ರೆ ಅದಕ್ಕೆ ಎಷ್ಟು ಜೀವ ಉಳಿಸ್ಕೊಳಕ್ಕೆ ಶಕ್ತಿ ಎಷ್ಟು ಬೇಕೋ ಅಷ್ಟು ಕೊಡಿ ಅಂತ ಹೇಳ್ತೀವಿ. ಆದ್ರೆ ಅಷ್ಟು ಕೊಡಕ್ಕೂ ಅವನಿಗೆ ಶಕ್ತಿ ಇರಲ್ಲ ಅವತ್ತೊಂದು. ಅವನೇನ್ ಮಾಡಬೇಕು ಇದನ್ನ ಮಾಡಿಸ್ಕೊಳ್ಬೇಕಂದ್ರೆ, ನೋಡಿ, ಈಗ ಎಲ್ಲದಕ್ಕೂ ಮೌಲ್ಯವರ್ಧನೆ ಅಂತ ನಾವು ಹೇಳ್ತೀವಿ. ಒಂದು ಹಾಲು ಉತ್ಪತ್ತಿ ಮಾಡಿಬಿಟ್ರೆ ಬರೀ ಹಾಲಿಗೆ 15-20 ರೂಪಾಯಿ ಬೆಲೆ ಆದ್ರೆ ಅದನ್ನ ಕೋವಾ ಮಾಡಿದ್ರೆ ಇನ್ನೆಷ್ಟೋ ಬೆಲೆ ಅಂತ ಹೇಳ್ತಾರೆ, ಐಸ್ ಕ್ರೀಮ್ ಮಾಡಿದ್ರೆ ಇನ್ನೆಷ್ಟೋ ಬೆಲೆ ಅಂತ. ಅದೇ ತರ ನಾವು ಎತ್ತುಗಳ ಸಾಮರ್ಥ್ಯವನ್ನ ರೈತರು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು. ಒಂದು ಮೌಲ್ಯವರ್ಧನೆ ಇದರಲ್ಲೂ ಸಹ ನಾವು ಮಾಡಬಹುದಾಗಿದೆ. ಹೇಗೆ ಮಾಡಬಹುದು, ಏನು ಇದರದ್ದು ವಾಸ್ತವವಾದ ಶಕ್ತಿ ಅಂತ ಯೋಚನೆ ಮಾಡೋಣ. ನೋಡಿ, ಬಹಳ ಆಶ್ಚರ್ಯ ಆಗ್ಬಹುದು, ಎತ್ತುಗಳ ವಾಸ್ತವ ಶಕ್ತಿ ಎಷ್ಟು ಅಂದ್ರೆ, ಒಂದು ವರ್ಷಕ್ಕೆ ಸುಮಾರು 2,400 ಗಂಟೆ ಕೆಲಸ ಮಾಡಬಹುದು ಅಂತ ಸಾಮಾನ್ಯವಾಗಿರೋ ತಳಿ. ಇವಾಗ ನಮ್ಮಲ್ಲಿ ಏನಿದೆ, ಕಿಲಾರ್, ಹಳ್ಳಿಕಾರ್, ಅಮೃತ್ ಮಹಲ್, ಇವೆಲ್ಲ 2,400 ಗಂಟೆ ಕೆಲಸ ಮಾಡಬಹುದು ಅಂತ. ಆದ್ರೆ ರೈತನ ಬಳಕೆ ಎಷ್ಟು ಅಂತಂದ್ರೆ, ಒಣಭೂಮಿ ಇದ್ರೆ ಅಂದ್ರೆ ಏನು ಮಳೆ ಆಧಾರಿತ ಕೃಷಿ ಮಾಡೋನು ಸುಮಾರು 400-500 ಗಂಟೆ ಉಪಯೋಗಿಸ್ತಾನೆ. ಇನ್ನು ನೀರಾವರಿ ಇದ್ರೆ, ಈ ಮಂಡ್ಯ ಜಿಲ್ಲೆ ಇರ್ಬೋದು ಅಥವಾ ಕೆಆರ್ನಗರ ತಾಲೂಕಲ್ಲಿ ಇರ್ಬೋದು, ಇವರೆಲ್ಲ ಸುಮಾರು 700-800 ಗಂಟೆಗಳನ್ನ ಅದನ್ನ ಬಳಸ್ಕೊತಾರೆ. ಅಂದ್ರೆ 60%-ಕ್ಕೂ ಹೆಚ್ಚು ಎತ್ತುಗಳ ಶಕ್ತಿ ಪೋಲಾಗ್ತಾ ಇದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಇದನ್ನ ಹೇಗೆ ಸಮರ್ಪಕವಾಗಿ ಬಳಸ್ಕೊಳ್ಬಹುದು ಅಂತ ರೈತ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ನನ್ನ ಅನುಭವದಲ್ಲಿ ಬಂದು ಒಂದು ವಿಷಯ ನಾನು ಇದರಲ್ಲಿ ಹಂಚಿಕೊಳ್ಳಕ್ಕೆ ಅಂತ ಬಹಳ ಇಷ್ಟಪಡ್ತೇನೆ. ಮೊದಲನೇದಾಗಿ ತಾಲೂಕ್ ಕೇಂದ್ರ ಇರ್ಬೋದು. ಇವಾಗ ಯಾವುದೋ ಒಂದು ತಾಲೂಕ್ ಕೇಂದ್ರ ನಗರ ಪ್ರದೇಶಗಳಲ್ಲಿ, ಈಗ ಮೈಸೂರು, ಬೆಂಗಳೂರು ಅಥವಾ ಬೆಂಗಳೂರಿಲ್ದೇ ಇದ್ರೆ ಸಣ್ಣ ಪುಟ್ಟ ಹುಬ್ಳಿ ಧಾರವಾಡ ಅಂತ ನಗರ ಪ್ರದೇಶಗಳಲ್ಲಿ ನಾವು ಈಗಲೂ ಸಹ ಒಂಟೆತ್ತು ಜೋಡೆತ್ತುಗಳನ್ನ ನೋಡ್ತೀವಿ, ಗಾಡಿಗಳನ್ನು ನೋಡ್ತೀವಿ. ಆ ಎತ್ತುಗಳನ್ನ ಇಟ್ಟಿರುವಂತ ಜನ, ಒಂಟೆತ್ತಿನ ಜನ ಏನ್ ಮಾಡ್ತಾರೆ, ಒಂಟೆತ್ತು ಗಾಡಿ ಇಟ್ಟಿರೋ ಜನ ಏನ್ ಮಾಡ್ತಾರೆ, ಮನೆ ಕಟ್ಟೋ ಸಾಮಗ್ರಿ 2 ಮೂಟೆ ಸಿಮೆಂಟ್ ಬೇಕು, ಒಂದ್ ಗಾಡಿಗೆ ಹಾಕೊಂಡು ಬರ್ತೀವಿ. ಅಥವಾ ಅಲ್ಲಿ ಬೇಕಾದಷ್ಟು ಕಬ್ಬನ್ನ ಮಾರಾಟ ಮಾಡೋರು ಬೀದಿ ಬೀದಿಲಿ ನಿಂತಿರ್ತಾರೆ. ಅವರಿಗೆ ಬೆಳಗಿನ ಜಾವ ನೋಡಿ ಕಬ್ಬು ಒಂದು ಒಂಟೆತ್ತಿನ ಗಾಡಿಯಲ್ಲಿ ಬರುತ್ತೆ, ಹಣ್ಣು ತರಕಾರಿ ಮಾರ್ಕೆಟ್ಗಳಿಗೆ ಹಣ್ಣು ತರಕಾರಿ ಗಾಡಿಗಳಲ್ಲಿ ಬರುತ್ತೆ. ಇನ್ನು ಕಟ್ಟಡದ ಕಸ ಡೆಬ್ರಿಸ್ ಅಂತ ಏನ್ ಹೇಳ್ತೀವಿ, ಅದನ್ನು ಸಹ ಈ ಒಂಟೆತ್ತಿನ ಗಾಡಿಯವರು ಅಥವಾ ಜೋಡೆತ್ತ ಗಾಡಿಯವರು ಅಲ್ಲಿ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಮನೆ ಸಾಮಾನುಗಳನ್ನು ಸಾಕ್ಸಕ್ಕೆ ಮಾಡ್ತಿರ್ತಾರೆ. ಇದು ಅಪೆ ಟೆಂಪೋ ಅಂತ ಏನು ಈಗ ಬಹಳಷ್ಟು ಬರ್ರ ಬರ್ರ ಅಂತ ಓಡಾಡ್ತಾ ಇದೆ, ಅದಕ್ಕಿಂತ ಬೆಳೆ ಕಡಿಮೆ ರೈತರು ತಗೊಳ್ತಾ ಇದ್ದಾರೆ. ಇವರು ನಾನು ನೋಡಿದ ಹಾಗೆ ಇವರು ಕೃಷಿ ಕೆಲಸದ ಸಮಯದಲ್ಲಿ ಇದ್ದಕ್ಕಿದಂಗೆ ಕಣ್ಮರೆ ಆಗ್ಬಿಡ್ತಾರೆ. ಯಾವಾಗ ಮಳೆ ಬಿತ್ತೋ ಮಳೆ ಬೀಳಕ್ ಮುಂಚೆ ಸಿಟಿನಲ್ಲಿ ಒಂಟೆತ್ತಿನ ಗಾಡಿ ಹುಡುಕಕ್ಕೇ ಸಿಗಲ್ಲ ನಮಗೆ. ಇವಾಗ ನಾನು ಮೈಸೂರಲ್ಲಿ ಇದ್ದೀನಿ, ಇಲ್ಲಿ ಕುವೆಂಪು ಟ್ರಸ್ಟ್ ಹತ್ರ ಒಂಟೆತ್ತಿನ ಗಾಡಿಗಳಿರುತ್ತೆ, ಆ ಟೈಮಲ್ಲಿ ನಾನು ನೋಡಿದೀನಿ, ಆ ಟೈಮಲ್ಲಿ ಇರಲ್ಲ. ಈಗ ನಾನು ಮನೆ ಕಟ್ಟುವಾಗ ಒಬ್ಬ ಪರಿಚಯ ಆಗಿದ್ದ, ಅವನನ್ನ ನಾನು ಮಾತಾಡಿಸ್ದೆ, ಏನಪ್ಪ ಇದ್ದಕ್ಕಿದಂಗೆ ಎರಡು ಮೂರು ತಿಂಗಳು ಗಾಯಬಾಗ್ಬಿಡ್ತೀಯಲ್ಲ, ಅದೆಲ್ಲ ಕಣ್ಮರೆ ಆಗ್ಬಿಡ್ತೀಯಲ್ಲ, ಏನ್ ಸಮಾಚಾರ ಅಂತ ನೋಡಿ ಅವನು ಹೇಳಿದ್ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಅವನೇ ಹೇಳದ ಗೊತ್ತಾ, ಬುದ್ಧಿ ಆರಂಭದ ಕಾಲದಲ್ಲಿ ಆರಂಭ ಮಾಡ್ತೀವಿ, ಇಲ್ದೇ ಇದ್ದಾಗ ಏನ ಮಾಡೋದು ಮನೆಯಲ್ಲಿ, ಎರಡು ಒಂಟೆತ್ತಿನ ಗಾಡಿ ಮಡಗಿವನಿ, ಅಲ್ಲೇ ಇದ್ದ ಹುಡುಗನ್ ತೋರಿಸ್ತಾವನ್, ಸಣ್ಣ ಹುಡುಗನ್ ತೋರಿಸ್ತಾವ, ಸಣ್ಣ ಹುಡುಗ ಅಂದ್ರೆ ಪ್ರಾಯಕ್ ಬಂದವನು, ನನ್ ಮಗ ಇವನು, ನಾನು ನನ್ ಮಗ ಹಿಂಗೆ ನಾಲ್ಕು ಕಾಸು ಮಾಡ್ಕೋತೀವಿ ಬುದ್ಧಿ ಅಂದ ನೋಡಿ. ಎಷ್ಟು ಇದನ್ನ ಯಾವ ವಿಜ್ಞಾನಿನೂ ಅವನಿಗೆ ಹೇಳ್ಕೊಟ್ಟಿರಲ್ಲ, ಹೀಗ್ ಮಾಡಬಹುದು, ಒಂದು ಮೌಲ್ಯ ವರ್ಧನೆ ಮಾಡಬಹುದು ಅಂತ ಅನ್ಬಿಟ್ಟು. ಹಾಗಾಗಿ ರೈತರು ಕೃಷಿ ಭೂಮಿಯಲ್ಲಿ ಎತ್ತನ್ನು ಉಪಯೋಗಿಸೋದ್ರ ಜೊತೆಯಲ್ಲಿ ಬೇರೆ ಅವಕಾಶಗಳನ್ನ ಖಂಡಿತ ಕಳ್ಕೊಳ್ಬಾರ್ದು. ಹಾಗಂತ ಎಲ್ಲರೂ ಸಿಟಿಗೆ ಬನ್ನಿ ಮಣ್ಣೋಡಿರಿ ಅಂತ ನಾನು ಹೇಳಲ್ಲ. ಬೇಕಾದಷ್ಟು ಅಲ್ಲಲ್ಲೇ ಬೇಕಾದಷ್ಟು ಕೆಲಸಗಳಿರುತ್ತೆ. ನಾನು ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಮಣ್ಣನ್ನ ತುಳಿಯುವಂತ ಈ ಘೋರ ಕುಂಬಾರ ಮಣ್ಣನ್ನ ಹದ ಮಾಡ್ತಾನಲ್ಲ ಮಡಕೆ ಮಾಡಕ್ಕೆ, ಆತರ ಹದ ಮಾಡೋದನ್ನ ಎತ್ತುಗಳು ತುಳಿಸೋದನ್ನ ನೋಡಿದೀವಿ. ಮುಂಚೆ ಎತ್ತುಗಳನ್ನ ಏನ್ ತುಳಿಸ್ತಾ ಇದ್ರು, ಕಣ ಮಾಡ್ಬೇಕಾದ್ರೆ ಎತ್ತುಗಳನ್ನ ತುಳಿಸೋರು, ಧಾನ್ಯಗಳನ್ನ ಉದುರಿಸಕ್ಕೆ ಜೊಳ್ಳು ಉದುರಿಸಕ್ಕೆ ಕಣ ಮಾಡಿಸು, ಅದೇ ತರ ಮಣ್ಣನ್ನ ತುಳಿಸುವಂತದನ್ನ ನೋಡಿದೀನಿ. ಇನ್ನು ಎಣ್ಣೆಗಾಣ ಎಲ್ಲ ಕಣ್ಮರೆ ಆಗ್ತಾ ಇದೆ, ಕಪಿಲಲ್ಲಿ ನೀರೆತ್ತಾ ಇದ್ದಾರೆ, ಮೈಸೂರಿನಲ್ಲೇ ಒಂದು ಕೇಂದ್ರ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇದರ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿ ಸಿದ್ಧಪಡಿಸಿ ಸಹ ಕೊಟ್ಟಿದ್ದಾರೆ ನೋಡಿ. ಹೀಗೆ ಹೇಗೆ ಬೇಕಾದರೂ ನಾವು ಅದನ್ನ ದುಡಿಸ್ಕೊಳ್ಬೇಕಾಗತ್ತೆ. ಆದರೆ ರೈತರೇ ಒಂದು ತಮ್ಮಲ್ಲಿ ಮನವಿ, ಬರೀ ದುಡಿಸ್ಕೊಳ್ಳೋದ್ರಲ್ಲೇ ಸ್ವಾರ್ಥ ಬೇಡ. ಯಾಕಂದ್ರೆ ಏನಪ್ಪ ಡಾಕ್ಟರ್ ಹಿಂಗೆ ಹೇಳ್ತಾ ಇದಾರೆ, 365 ಗೇಮೆ ಮಾಡಿಸೋದ ಇದ್ರ ಕೈಲಿ ಅಂತ ಬೇಡ. ಅದಕ್ಕೋಸ್ಕರನು ಹಿಂದಿನ ಕಾಲದಲ್ಲಿ ಸಾಕಷ್ಟು ಮನರಂಜನೆ ಎತ್ತುಗಳಿಗೋಸ್ಕರನೇ ಮನರಂಜನೆ ಕಾರ್ಯಕ್ರಮ ಆಗಿ ಕಿಚ್ಚಾಯಿಸೋದಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸ್ಪರ್ಧೆ ಇರ್ಬೋದು, ಜೋಡೆತ್ತು ಗಾಡಿ ಸ್ಪರ್ಧೆ ಇರ್ಬೋದು, ರೇಸ್ ಇರ್ಬೋದು, ಜಾನುವಾರು ಪ್ರದರ್ಶನ ಇರ್ಬೋದು, ಜಾತ್ರೆಗಳಿರ್ಬೋದು. ದಯವಿಟ್ಟು ಭಾಗವಹಿಸಿ, ಅವನ್ನು ಕರ್ಕೊಂಡೋಗಿ, ಒಂದು ಟ್ರಿಪ್ ಕರ್ಕೊಂಡೋಗಿ, ಅವು ಚೆನ್ನಾಗಿ ಖುಷಿಯಾಗಿ ಬರಲಿ. ಇನ್ನು ಎರಡನೇ ಸಮಸ್ಯೆಗೆ ಬರೋಣ. ಎರಡನೇ ಸಮಸ್ಯೆ ಏನು ಅಂದ್ರೆ ಯಾಂತ್ರೀಕರಣ. ಯಂತ್ರ ಬಂದ್ಬಿಟ್ಟು ಕೈ ಮುರಿದ್ಬಿಡ್ತು ಬುದ್ಧಿ ಅಂತಾರೆ. ಏನಿದು ಕೃಷಿಯಲ್ಲಿ ದುಡಿಯೋ ಕೈಗಳು ಕಡಿಮೆ ಆಗ್ತಾ ಇದೆ, ಹಾಗಾಗಿ ಯಾಂತ್ರೀಕರಣನೇ ಇಲ್ಲದೆ ಇದ್ರೆ ಇನ್ನೇನು ಪರಿಹಾರನೇ ಇಲ್ಲ ಅಂತ ನಮ್ಮ ವಿಜ್ಞಾನಿಗಳು ಹೇಳ್ಬಿಟ್ರು. ಅದೇ ವಿಜ್ಞಾನಿಗಳು ಅಥವಾ ಯೋಜನೆಯನ್ನ ರೂಪಿಸುವವರು ಏನ್ ಮಾಡಿದ್ದಾರೆ, ಈಗ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಂದಿದೆ. JCB ಬೇಡ, ಟ್ರ್ಯಾಕ್ಟರ್ ಬೇಡ, ಮಾನವ ಶಕ್ತಿಯನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ. ಏನ್ ಸ್ವಾಮಿ ಇದು ದ್ವಂದ್ವ? ಅಲ್ಲಿ ಮಾನವ ಶಕ್ತಿ ಬೇಡ, ಯಂತ್ರ ಉಪಯೋಗಿಸಿ ಅಂತೀರಿ. ಇಲ್ಲಿ ಮಾನವ ಶಕ್ತಿ ಬೇಕು ಅಂತೀರಿ. ರೈತ ಬಹಳ ಕನ್ಫ್ಯೂಸ್ ಆಗ್ಬಿಡ್ತಾನೆ. ಆದ್ರಿಂದ ನಾವು ಇದನ್ನ ಯೋಚನೆ ಮಾಡಬೇಕಾಗಿದೆ. ಹೌದು, ಕೃಷಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ನಿಜ, ಆದ್ರೆ ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ಆದ್ರೆ ಅದನ್ನ ನಾವು ಹೇಗೆ ಸಮರ್ಪಕವಾಗಿ ಎದುರಿಸ್ಕೋಬಹುದಾಗಿತ್ತು ಅಂತ ನಾವು ಚಿಂತನೆ ಮಾಡೋಣ. ನೋಡಿ, ಒಂದ್ ಕಾಲದಲ್ಲಿ ಎತ್ತುಗಳು ಸಾರ್ವಭೌಮತ್ವ ಇತ್ತು. ಏನಂದ್ರೆ ಎಡೆ ಕುಂಟೆ ಹೊಡೆಯೋದಾಗ್ಲಿ, ರೋಣ ಆಡಿಸೋದಾಗ್ಲಿ, ಅರ್ತೆ ಹೊಡೆಯೋದಾಗ್ಲಿ, ಮಣೆ ಹೊಡೆಯೋದಾಗ್ಲಿ, ಅಥವಾ ಉಳುಮೆ ಮಾಡೋದಾಗ್ಲಿ, ಎತ್ತುಗಳನ್ನ ಬಿಟ್ರೆ ಬೇರೆ ಯಾವುದೋ ಮಾಡೋಂಗೇ ಇಲ್ಲ ಅನ್ನೋ ಕಾಲ ಇತ್ತು. ಅಂತ ಎಲ್ಲಾ ಕೆಲಸಗಳನ್ನ ಮಾಡೋ ಅಂತ ಯಂತ್ರಗಳನ್ನ ವಿಜ್ಞಾನಿಗಳು ಕಂಡುಹಿಡಿದ್ಬಿಟ್ರು. ಯಾಕೆ ಅಂತ ಕೆಲಸ ಮಾಡೋ ಯಂತ್ರಗಳನ್ನ ಹೆಂಗ್ ಕಂಡುಹಿಡಿದ್ರು? ಬೇಕಾದಷ್ಟು ಸಂಶೋಧನೆಗಳನ್ನ ನಡೆಸಿದ್ರು, ಒಂದ್ರ ಮೇಲೆ ಒಂದು ಸಂಶೋಧನೆ ನಡೆಸಿದ್ರು. ಇದ ಈ ಕೆಲಸ ಮಾಡ್ತಿಲ್ಲ ಅಂದ್ರೆ ಆ ಕೆಲಸ ಮಾಡೋಂಗ್ ಹೆಂಗೆ ಅನ್ಬಿಟ್ಟು ಒಂದು ಸಂಶೋಧನೆ ನಡೆಸಿದ್ರು. ಬೇಕಾದಷ್ಟು ಆವಿಷ್ಕಾರಗಳು ನಡೆದೋಯ್ತು ಅಂದ್ರೆ ಹೊಸ ಹೊಸದು ಬಂತು. ಆದ್ರೆ ಅದೇ ಎತ್ತುಗಳಿಂದ ಎಳಿತಾ ಇದ್ದ ಸಾಧನಗಳು ಅನಿಮಲ್ ಡ್ರಾನ್ ಇಂಪ್ಲಿಮೆಂಟ್ಸ್ ಅಂತೀವಿ, ಅದೇನು ನೊಗ ಇರ್ಬೋದು, ನೇಗಿಲಿರ್ಬೋದು, ಎಡಕುಂಟೆ ಇರ್ಬೋದು, ಕೂರಿಗೆ ಇರ್ಬೋದು, ಇಂಥ ಕೃಷಿ ಉಪಕರಣ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡ್ರ ಸ್ವಾಮಿ? ಯಾರು ತಲೆ ಕೆಡ್ಸ್ಕೊಳ್ಳಿಲ್ಲ. ಇದ್ರ ಕಾಲ ಆಯ್ತು ತಳ್ಳ ಮೂಲೆಗೆ ಅಂತ ತಳ್ಳಿದ್ರು. ಅದನ್ನು ನಾವು ಅತ್ಯುತ್ತಮವಾಗಿ ವಿನ್ಯಾಸ ಮಾಡಿ ಕಡಿಮೆ ಶ್ರಮದಲ್ಲಿ ಜಾಸ್ತಿ ಕೆಲಸ ನಿರ್ವಹಣೆ ಮಾಡುವ ಹಾಗೆ ಮಾಡಬಹುದಾಗಿತ್ತು. ಯಾವಾಗ ಕೃಷಿ ಉಪಕರಣಗಳು, ಹಳೆ ಕೃಷಿ ಉಪಕರಣಗಳು ಮೂಲ ಗುಂಪಾದವೋ, ಅದರ ಜೊತೆ ಜೊತೆಗೆ ಎತ್ತುಗಳು ಮೂಲ ಗುಂಪು ಆಗ್ತಾ ಇದೆ. ಮತ್ತೆ ಇನ್ನೊಂದು ಸಮಸ್ಯೆ ಆಯ್ತು, ನಮ್ಮ ಹಿರಿಯರು ಈ ಎತ್ತು ಗಾಡಿ ಹೊಡೆಯೋದು ಅಥವಾ ಎತ್ತುಗಳನ್ನು ಕೆಲಸ ತೆಗೆಯೋದು ಒಂದು ಚತುರತೆ, ಕೌಶಲ್ಯ. ಅದನ್ನು ನಮ್ಮ ಈಗಿನ ಪೀಳಿಗೆಗೆ ಸರಿಯಾಗಿ ವರ್ಗಾವಣೆ ಮಾಡಲಿಲ್ಲ ಅಂತ ಅನ್ಸುತ್ತೆ, ಅಥವಾ ಈಗಿನ ಪೀಳಿಗೆಯವರಿಗೆ ಅದರಲ್ಲಿ ಕಲಿಯುವಂತ ಆಸಕ್ತಿನ ಇಲ್ವಾ ಅಂತ ಅನ್ಸುತ್ತೆ. ಅಂತೂ ಸಾಕಷ್ಟು ಸಮಸ್ಯೆಗಳಿವೆ ಅಂತ ಆಯ್ತು. ಹಾಗಂತ ಆವಿಷ್ಕಾರಗಳು ಆಗಿಲ್ಲ ಅಂತಲ್ಲ, ಕೃಷಿ ಉಪಕರಣಗಳ ಬಗ್ಗೆ ಸಾಕಷ್ಟು ಆವಿಷ್ಕಾರಗಳು ಆಗಿದೆ. ಇವಾಗ ಕೃಷಿ ಇಂಜಿನಿಯರಿಂಗ್ ಕಾಲೇಜು ಅಂತ ಇದೆ, ಇದಕ್ಕೆ ಇದೇ ಕೆಲಸಕ್ಕೋಸ್ಕರ ಇದೆ. ಆದ್ರೆ ಏನಾಯ್ತು, ಇಲ್ಲಿ ಆವಿಷ್ಕಾರ ಆದಂತದ್ದು ಒಂದು ಶಿಕ್ಷಣ ಅಥವಾ ತರಬೇತಿ ಅಥವಾ ಅಗತ್ಯ ಜಾಗೃತಿಗಳೊಂದಿಗೆ, ಅಂದ್ರೆ ಅವೇರ್ನೆಸ್ ಅಂತೀವಿ, ರೈತರನ್ನ ತಲುಪಬೇಕಾಗಿತ್ತು. ಅದು ಆಗ್ಲಿಲ್ಲ. ಎಷ್ಟು ಜನಕ್ಕೆ ಗೊತ್ತು, ರಾಯಚೂರು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎತ್ತುಗಳ ಶಕ್ತಿಯ ತಿರುಗಣೆ ಯಂತ್ರ ಅಂತ ಒಂದು ಮಾಡಿದಾರಂತೆ. ನಾನು ಎಲ್ಲ ಓದ್ದೆ ಇದನ್ನ. ಏನಂದ್ರೆ ಬುಲ್ ಗೇರ್ ಅಂತಾರಂತೆ ಅದಕ್ಕೆ, ಎತ್ತುಗಳ ಶಕ್ತಿಯಿಂದ ತಿರುಗಣೆ ಮಾಡುವಂತದ್ದು. ಇದರಿಂದ ಇದು ಎಷ್ಟು ಜನ ರೈತರು ಗೊತ್ತು, ನಾನೇ ಮೊನ್ನೆ ಓದ್ದೆ. ಇದರಿಂದ ಏನೇನ್ ಮಾಡಬಹುದು ಅಂತ ಅದರಲ್ಲಿ ಬರ್ದಿದ್ದಾರೆ ಅಂದ್ರೆ, ನೀರ್ ಎತ್ತಬಹುದಂತೆ, ಕಬ್ಬು ಅರಿಬಹುದಂತೆ, ಹಿಟ್ಟಿನ ಗಿರಣಿ ಕೆಲಸನೂ ಮಾಡಬಹುದಂತೆ, ಧಾನ್ಯ ಬೇಕಾದ್ರೂ ಶುದ್ದಿ ಮಾಡಬಹುದಂತೆ, ಭತ್ತ ಬೇಕಾದ್ರೂ ಬಡಿಬಹುದಂತೆ, ಅಲ್ಜೋಳ ಬಿಡಿಸಬಹುದಂತೆ, ಮೇವು ಕತ್ತರಿಸಬಹುದಂತೆ, ಇನ್ನು ಏನೇನೋ ಬರ್ದಿದ್ದಾರೆ, ಈಗ ಹೇಳಕ್ ಟೈಮ್ ಇಲ್ಲ. ಇಷ್ಟೆಲ್ಲಾ ಕೆಲಸ ಮಾಡುವಂತದ್ದು ಒಂದು ಯಂತ್ರ ತಯಾರಾಗಿದೆ ಅಂತ ನಮ್ಮ ಹಳ್ಳಿಲಿರೋ ರೈತರಿಗೆ ಎಷ್ಟು ಜನಕ್ಕೆ ಗೊತ್ತು, ಗೊತ್ತಿದ್ರೆ ಉಪಯೋಗ ಮಾಡ್ಕೋತಿದ್ರೇನೋ ಅಂತ ಅನ್ಸುತ್ತೆ. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಆಗುವಂತ ವಿದ್ಯುತ್ ಸರಬರಾಜು ಸಹ ತಮ್ಗೆಲ್ಲ ಗೊತ್ತಿದೆ. ಈ ಅಸಮರ್ಪಕ ವಿದ್ಯುತ್ ಸರಬರಾಜು ಇರುವಂತ ಗ್ರಾಮೀಣ ಪ್ರದೇಶಕ್ಕೆ ಇದೊಂದು ವರದಾನ ಆಗ್ಬೇಕಾಗಿತ್ತಲ್ವಾ, ಯಾಕಾಗ್ಲಿಲ್ಲ? ಏನಂದ್ರೆ ರೈತನ ಮನೋಭಾವನೂ ಇರಬಹುದು. ಕರೆಂಟ್ಗೋಸ್ಕರ ದಿನವಿಡೀ ಕಾಯೋ ರೈತ ಈ ಯಂತ್ರದಿಂದ ಅರ್ಧ ಗಂಟೆ ನಿಧಾನವಾಗಾದ್ರೆ ಆಯ್ಕಿಲ್ಲ ಬುಡ್ಲ ಇದೋ ನಿಧಾನ ಅಂದ್ಬಿಟ್ಟು ತಿರ್ಗಾ 4 ಗಂಟೆ ಬೇಕಾದ್ರೆ ಕರೆಂಟ್ ಬರಲಿ ಅಂತ ಕಾಯ್ಕೊಳ್ಳುವಂತ ಒಂದು ಮನೋಭಾವನೂ ಇರಬಹುದು. ಮತ್ತೆ ಮೂರನೇ ಸಮಸ್ಯೆ, ಅದ್ ಸರಿ ಡಾಕ್ಟ್ರೆ ಇಷ್ಟೊತ್ತಂಕ ಹೇಳ್ತಾನೆ ಇದ್ದೀರಿ, ಸಾಕ್ತೀನಿ ಅಂದ್ರೆ ಒಂದು ಒಳ್ಳೆಯದ್ ಸಿಗ್ತದ ಬುದ್ಧಿ ಅಂತ ಕೇಳ್ತಾರೆ. ಸಿಕ್ಕಿದ್ರು ನಮ್ ರೇಟ್ಗೆ ಸಿಗ್ತದ ಅಂತ ಕೇಳ್ತಾರೆ. ಹೌದು, ಅದೂ ಸರಿನೇ. ಸಾಕ್ತಿವಿ ಅಂದ್ರೆ ಇವತ್ತು ಒಂದು ಒಳ್ಳೆ ಎತ್ತು ನಮ್ಗೆ ಸಿಗ್ತಾ ಇಲ್ಲ. ಎಷ್ಟೋ ಯೋಜನೆಗಳು, ಅದೇ ಎತ್ತುಗಾಡಿ ಯೋಜನೆ ಬಂತು ಸರ್ಕಾರದಲ್ಲಿ, ಬಿದೋಯ್ತು. ಯಾಕೆ ಅಂದ್ರೆ ಎತ್ತುಗಳೇ ಸಿಕ್ಲಿಲ್ಲ. ಗಾಡಿ ಏನೋ ಮರ ಮಾಡ್ಬಿಡ್ಬೋದು, ಎತ್ತುಗಳನ್ನ ಎಲ್ಲಿ ಮರದಿಂದ ಮಾಡಕ್ಕಾಗಲಿಲ್ಲ. ಹಾಗೆ ಆದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ, ಕೃಷಿ ಕೆಲಸಕ್ಕೆ ಬೇಕಾದ ತಳಿಗಳನ್ನ ಆಯ್ಕೆ ಮಾಡಿ ಸಂವರ್ಧನೆ ಮಾಡಿ ಸಂರಕ್ಷಣೆ ಮಾಡಬೇಕಾಗಿತ್ತು. ಸರ್ಕಾರಿ ಕ್ಷೇತ್ರಗಳಲ್ಲೂ ಆಗ್ತಾ ಇದೆ. ಅಂದ್ರೆ ಈಗ ಅಮೃತ್ ಮಹಲ್ ಅಜ್ಜಂಪುರ್ಲ ಆಗ್ತಾ ಇದೆ, ಬಂಕಾಪುರದಲ್ಲಿ ಕಿಲಾರ್ ತಳಿ ಆಗ್ತಾ ಇದೆ, ಮತ್ತೆ ಕುಣಿಕೇನಹಳ್ಳಿ ತುಮಕೂರು ಜಿಲ್ಲೆನಲ್ಲಿ ಹಳ್ಳಿಕಾರ್ ತಳಿಗೆ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಆದ್ರೆ ರೈತರಿಗೆ ಸರಬರಾಜು ಮಾಡುವಷ್ಟು ಸಂಖ್ಯೆಯಲ್ಲಿ ಈ ಕರುಗಳ ಉತ್ಪಾದನೆ ಆಗ್ತಾ ಇಲ್ಲ. ಹಿಂದೆ ರೈತರೇ ಹೆಚ್ಚಿನಂಶ ಇಂಥ ಕರುಗಳನ್ನ ಉತ್ಪಾದಿಸ್ತಿದ್ರು, ಆದ್ರೆ ಯಾಕೋ ಈಗ ಆಸಕ್ತಿ ಕಳ್ಕೊಂಡಿದ್ದಾರೆ. ನೋಡಿ, ಇದಕ್ಕೆ ಒಂದು ಪರಿಹಾರ ಏನು ಅಂತ ಯೋಚನೆ ಮಾಡಿದಾಗ ನನಗೆ ಹೊಡೆದಿದ್ದು, ನೋಡಿ, ಕೆಲವು ಉದ್ಯಮಶೀಲರು ಅಂದ್ರೆ ಕಾಸು ಮಾಡೋ ಜನ ನಾಯಿ ಬೆಕ್ಕು ಕುದುರೆಗಳ ವಂಶಾವಳಿಯನ್ನ ಬಗ್ಗೆ ಸಾಕಷ್ಟು ಶ್ರದ್ಧೆ ವಹಿಸಿ ಅಧ್ಯಯನ ಮಾಡಿ ಅವುಗಳನ್ನ ಸಂವರ್ಧನೆ ಮಾಡಿ, ಸಂವರ್ಧನೆ ಮಾಡೋದು ಅಂದ್ರೆ ಮರಿ ಹುಟ್ಟಿಸೋದು ಮಾಡಿ ಮಾರಾಟ ಮಾಡಿ ದೊಡ್ಡ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಯಾಕೆ ಒಬ್ಬ ಉದ್ಯಮಶೀಲ ರೈತ ಕೃಷಿ ಯೋಗ್ಯ ತಳಿಗಳಾದ ಹಳ್ಳಿಕಾರ್ ಇರಬಹುದು, ಅಮೃತ್ ನಗರ್ ಇರಬಹುದು, ಕಿಲಾರ್ ಇರಬಹುದು, ಇದರ ಹಸುಗಳನ್ನು ಸಾಕ್ಬಿಟ್ಟು ಹೋರಿಕರನ್ನು ಉತ್ಪಾದಿಸಬಹುದಲ್ಲ ಸ್ವಾಮಿ, ಒಳ್ಳೆ ಆದಾಯ ಬರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲಭೂತ ಸೌಕರ್ಯಗಳಿದ್ರೆ ದಯವಿಟ್ಟು ಮಾಡಿ ಈ ಕೆಲಸನ. ಅದಲ್ಲದೆ ಇನ್ನೊಂದು ಅನುಕೂಲ ಇದೆ ಇದರಿಂದ. ಯಾವಾಗ ನೀವು ನಾಡ ತಳಿ ಹಸುಗಳನ್ನ ಸಾಕ್ತೀರಾ, ಅದರಿಂದ ಇನ್ನೊಂದು ಅನುಕೂಲ ಏನಂದ್ರೆ, ಗೊಬ್ಬರ, ಹಾಲು, ಗಂಜಲ ಇವೆಲ್ಲ ವಿಶೇಷವಾದ ಬೆಲೆಗೆ ಮಾರಾಟ ಆಗುತ್ತೆ ನಾಡ ತಳಿದು ಅನ್ನೋದು ನಾಟಿ ಕೋಳಿ ತಿನ್ನೋ ರೈತರಿಗೆ ಗೊತ್ತಿದೆ. ನಾಟಿ ಕೋಳಿಗೂ ಫಾರಂ ಕೋಳಿಗೂ ಏನ್ ವ್ಯತ್ಯಾಸ ಅಂತೆ. ಅದಲ್ಲದೆ ಸಾವಯವ ಹಾಲು ಉತ್ಪಾದನೆ ಅಂತ ಈಗಾಗಲೇ ರೈತರು ಕೇಳಿದ್ದಾರೆ. ನೋಡಿ, ಇಷ್ಟೆಲ್ಲ ನಮ್ಗೆ ಒಂದು ಮಾರ್ಗೋಪಾಯಗಳಿದೆ, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಅದ್ರ ಜೊತೆಗೇನೆ ಇವಾಗ ಅಗ್ರಿಕಲ್ಚರಲ್ ಇನ್ಪುಟ್ಸ್ ಅಂತ ಅಂದ್ಬಿಟ್ಟು ಕೃಷಿಗೆ ಬೇಕಾಗುವ ಸಾಮಗ್ರಿಗಳಿಗೆ ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಟ್ರಾಕ್ಟರ್ ಇರ್ಬೋದು, ಟ್ರಿಲ್ಲರ್ ಇರ್ಬೋದು, ಸರ್ಕಾರ ಸಹಾಯಧನ ಕೊಡ್ತಾ ಇದೆ. ಆದ್ರೆ ಎತ್ತುಗಳಿಗೆ ಯಾಕೆ ಸ್ವಾಮಿ ಸಹಾಯಧನ ಇಲ್ಲ? ಎತ್ತುಗಳು ಒಂದು ಅಗ್ರಿಕಲ್ಚರಲ್ ಇನ್ಪುಟ್, ಅಂದ್ರೆ ಕೃಷಿ ಪರಿಕರ ಅಂತ ಪರಿಗಣಿಸಿ ಅದನ್ನ ಕೊಡಬಹುದು, ಇದ್ರ ಬಗ್ಗೆ ಚಿಂತನೆ ಮಾಡಬಹುದೇನು? ಮತ್ತೊಂದು ಬಹಳ ಮುಖ್ಯ ಸಮಸ್ಯೆ ಅಂದ್ರೆ ಆಹಾರಕ್ಕೆ ಮತ್ತೆ ಆರೋಗ್ಯಕ್ಕೆ ಆಗುವಂತ ಖರ್ಚು. ಹಿಂದೆ ಬೇಕಾದಷ್ಟು ರೋಗಗಳಿತ್ತು, ಯಾವ್ಯಾವ ರೋಗಗಳು, ದೊಡ್ಡ ರೋಗದಂತ ಕಾಯಿಲೆನೇ ಇತ್ತು, ಅಂತ ಟೈಮಲ್ಲೂ ಎತ್ತುಗಳ ಸಂಖ್ಯೆ ಕಡಿಮೆ ಆಗಲಿಲ್ಲ. ಆದ್ರೆ ಈಗ ಬೇಕಾದಷ್ಟು ದಂತಾಸ್ಪತ್ರೆಗಳಿದೆ, 1-2 ಇದ್ದಿದ್ದು ತಾಲೂಕಿಗೆ 15-20 ಬೇಕಾದಷ್ಟು ಸೌಕರ್ಯ ಆಗಿದೆ, ಆದ್ರೂ ಎತ್ತುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಏನಿರ್ಬೋದು ಈ ಕಾರಣ? ಎತ್ತುಗಳನ್ನ ಸಾಕ್ತಾ ಇರ್ಬೇಕಾದ್ರೆ ಒಂದು ಮನೋಭಾವ ಇರಬೇಕಾಗತ್ತೆ. ಏನಂದ್ರೆ, ಎತ್ತುಗಳನ್ನ ಸಮರ್ಪಕವಾಗಿ ಬಳಸ್ಕೊಂಡು ಹೆಚ್ಚು ಆದಾಯನ ಗಳಿಸ್ಕೋಬೇಕು, ಗಳಿಸ್ಕೊಂಡ ಆದಾಯದಲ್ಲಿ ಸ್ವಲ್ಪ ಖರ್ಚುನೂ ಮಾಡಬೇಕು. ಹೀಗೆ ನಾವು ಒಂದಲ್ಲ ಒಂದು ಮಾರ್ಗೋಪಾಯಗಳನ್ನ ಹುಡ್ಕೊಳ್ತಾ ಇರಬಹುದು. ಹೀಗೆ ಸಮಸ್ಯೆಗಳನ್ನ ಹೇಳ್ತಾ ಕೂತ್ರೆ ಪ್ರತಿಯೊಂದು ಸಮಸ್ಯೆನೆ, ಆದ್ರೆ ಪರಿಹಾರ ಮಾಡಿಬಿಟ್ರೆ ಎಲ್ಲ ಸಲೀಸು. ಆದ್ರಿಂದ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದ್ರೆ ದಯವಿಟ್ಟು ನಮಗೆ ತಿಳಿಸಿ. ಹಾಗೆ ಕೆಲವು ಸತಿ ನಿಮ್ಮ ಸಮಸ್ಯೆಗಳಿಗೆ ನೀವೇನಾದ್ರೂ ಪರಿಹಾರದ ಕಂಡುಕೊಂಡ್ಬಿಟ್ಟಿದ್ರೆ ಅಂತ ಮಾರ್ಗೋಪಾಯಗಳನ್ನು ದಯಮಾಡಿ ಬರೆದು ತಿಳಿಸಿ ಪತ್ರ ಮುಖ್ಯನ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ನಾವು ಅಂದ್ರೆ ಮನುಷ್ಯರು ಬಹಳ ಹತಾಶರಾದಾಗ ಒಂದು ಮಾತು ಹೇಳ್ತೀವಿ, ನಂಬದ ದೇವರು ನಮ್ಮನ್ನು ಯಾವತ್ತೂ ಕೈಬಿಡಲ್ಲ ಅಂತ ಹೇಳ್ತೀವಿ. ಹಾಗೆ ದಯವಿಟ್ಟು ರೈತರೇ, ನಂಬಿದ ದೇವರು ನಮ್ಮನ್ನು ಯಾವತ್ತೂ ಕೈಬಿಡಲ್ಲ, ಹೇಗೋ ತಾವುಗಳು ಅಷ್ಟೇ ಎತ್ತುಗಳನ್ನು ನಂಬಿ ಅವುಗಳನ್ನು ಉಳಿಸಿ, ಅವು ನಿಮ್ಮನ್ನ ಖಂಡಿತ ಬೆಳೆಸುತ್ತವೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಒಳ್ಳೇದು ಡಾಕ್ಟರ್ ರಾಘವ ಅವರೇ. ಇದುವರೆಗೂ ಕೃಷಿಯಲ್ಲಿ ಎತ್ತುಗಳ ಪ್ರಸ್ತುತತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದ್ರಿ, ತುಂಬಾ ಅನುಕೂಲ ಆಯ್ತು. ನಮಸ್ಕಾರ. ನಮಸ್ಕಾರ. ಎತ್ತುಗಳಿಂದ ಬೇಸಾಯ, ನೆಲದ ಸಂಸ್ಕೃತಿಯ ತಳಪಾಯ, ಎತ್ತುಗಳಾಗಿವೆ ರೈತನ ಬಾಳಿಗೆ ಅಭಯ, ಎತ್ತುಗಳಾಗಿವೆ ರೈತನ ಬಾಳಿಗೆ ಅಭಯ, ಅನ್ನದಾತನ ಪಾಲಿಗೆ ಸೂರ್ಯೋದಯ, ಅನ್ನದಾತನ ಪಾಲಿಗೆ ಸೂರ್ಯೋದಯ, ಸೂರ್ಯೋದಯ, ಸೂರ್ಯೋದಯ. ಇದುವರೆಗೆ ಎತ್ತುಗಳ ಸಾಕಾಣಿಕೆ ಕುರಿತಾದ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಎತ್ತುಗಳ ಪ್ರಸ್ತುತತೆ ಈ ಕುರಿತಂತೆ ಡಾಕ್ಟರ್ ಆರ್ ವಿ ರಾಘವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದೇ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ ವೇದ ಕಾಲದಲ್ಲಿ ಎತ್ತುಗಳ ವಿಚಾರ ಈ ಕುರಿತಂತೆ ವಾಲ್ಮೀಕಿ ಶ್ರೀನಿವಾಸ ಅಯ್ಯಂಗಾರ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳಬಹುದು. ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು. ಎತ್ತುಗಳಿಂದ ಕೃಷಿ ಭೂಮಿಯ ಸ್ಪರ್ಶ, ಎತ್ತುಗಳಿಂದ ಕೃಷಿ ಭೂಮಿಯ ಸ್ಪರ್ಶ, ಮಣ್ಣಿನ ಜೀವ ಸಂಕುಲಕ್ಕೆ. ಇದುವರೆಗೆ ಎತ್ತುಗಳ ಸಾಕಾಣಿಕೆ ಕುರಿತಾದ ಸರಣಿ ಕಾರ್ಯಕ್ರಮ ರೈತನ ಸಂಪತ್ತು ಕೇಳಿದಿರಿ. ಕಾರ್ಯಕ್ರಮದ ರಚನೆ ಹಾಗೂ ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು. ಆಗಿದೆ ಎತ್ತು ರೈತನ ಸಂಪತ್ತು, ಆಗಿದೆ ಎತ್ತು ರೈತನ ಸಂಪತ್ತು, ಎತ್ತುಗಳೇ ರೈತನ ಜೀವ ಜಗತ್ತು.